ಭಜ ಗೋವಿಂದ ಹೇಳಿ, ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ನಹಿ ನಹಿ ರಕ್ಷತಿ ಡುಕುರಂ ಕರಣೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಮೂಢ ಜಹೀ ನಾಗಮ ತೃಷ್ಣ ಕುರು ಸದ್ಬುದ್ಧಿ ಎಲ್ಲ ಭಸೆ ನಿಜ ಕರ್ಮೋಪಾತಂ ವಿತ್ತಂ ತೇನ ವಿನೋದಯ ಚಿತ್ತಂ ಭಜ ಗೋವಿಂದಂ ನಾರೀ ಸ್ತನ ಭರನಾಭಿದೇಶಂ ದೃಷ್ಟ್ವಾ ಮಾಗ ಮೋಹಾವೇಶಂ ಏತನ್ಮಾಂ ಸವ ಸಾಧಿವಿಕಾರಂ ಮನಸಿ ವಿಚಿಂತಯ ವಾರಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ನಲಿನಿ ದಲಗತ ಜಲಮತಿ ತರಲ ತತ್ವಜ್ಜೀವಿತಮತಿಶಯ ಚಪಲಂ ವಿದ್ಯುವ್ಯಾಧ್ಯಭಿಮಾನಗ್ರಸ್ತಂ ಲೋಕಂ ಶೋಕಃ ತಂಚ ಸಮಸ್ತಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಯಾವದ್ವಿತ್ವೋಪಾಚನ ಸತ್ತ ತಾವನ್ನಿಜ ಪರಿವಾರೋ ರಕ್ತ ಪಶ್ಚಾತ್ ಜೀವತಿ ಜರ್ಜರ ದೇಹೆ ವಾಚಂ ಕೋಪಿ ನ ಪೃಚ್ಛತಿ ಗೇಹೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಯಾವತ್ ಪವನೋ ನಿವಸತಿ ದೇಹೆ ಯಾವತ್ ಪವನೋ ನಿವಸತಿ ದೇಹೆ ತಾವತ್ ಪೃಚ್ಛತಿ ಕುಶಲಂ ಗೇಹೆ ತಾವತ್ ಪೃಚ್ಛತಿ ಕುಶಲಂ ಗೇಹೆ ಗತವತಿ ವಾಯೋ ದೇಹ ಅಪಾಯೇ ಗತವತಿ ವಾಯೋ ದೇಹ ಅಪಾಯೇ ಪತವತಿ ವಾಯೋ ದೇಹಾಪಾಯೇ ಗತವತಿ ವಾಯೋ ದೇಹಾಪಾಯೇ ಭಾರ್ಯಾ ಬಿಭ್ಯತಿ ತಸ್ಮಿನ್ ಕಾಯೇ ಭಾರ್ಯಾ ಬಿಭ್ಯತಿ ತಸ್ಮಿನ್ ಕಾಯೇ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ದೇಹದಲ್ಲಿ ಅಭಿಮಾನ ತತ್ಕಾರಣವಾಗಿ ಆಕರ್ಷಣೆ ಮೋಹ ತನ್ಮೂಲಕವಾಗಿ ವಿವೇಕದ ಕೊರತೆ ಚಿಂತನೆಯ ಕೊರತೆ ಇವನು ಸರಿಯಾದ ಚಿಂತನೆಯನ್ನು ಮಾಡಿದ್ದಾದರೆ ವಾರಂ ವಾರಂ ಮತ್ತೆ ಮತ್ತೆ ಏನೆಂದು ಚಿಂತನೆ ಮಾಡಬೇಕು ಏತತ ಮಾಂಸ ವಸಾದಿ ವಿಕಾರ ಈ ಮೂಲಕವಾಗಿ ಅವನು ವೈರಾಗ್ಯವನ್ನು ಹೊಂದಬೇಕು ಆಫ್ಟರ್ ಆಲ್ ಅದು ವಿತ್ತೇಷಣ ಇರಲಿ ಪುತ್ರೇಷಣ ಇರಲಿ ಅದು ಲೋಕೇಶನ ಇರಲಿ ಏನು ಭಾರಿ ಭಾರಿ ಅಂದರೆ ಎಲ್ಲವೂ ಕೂಡ ಕ್ಷಣಿಕವಾದ ಪರಿಣಾಮಗಳು ಎಷ್ಟು ಕ್ಷಣಿಕ ಯಾವತ್ ವಿದ್ಯ ಉಪಾರ್ಜನ ಸಕ್ತ ತಾವನ್ ನಿಜ ಪರಿವಾರೋ ರಕ್ತ ಅಲ್ಲ ಇದು ಕ್ಷಣಿಕತೆ ನಲಿನಿ ದಲಗತ ಜಲಂ ಅತಿ ತರಲಂ ತತ್ವ ಜೀವಿತಂ ಅತಿಶಯ ಚಪಲ ಈ ಧನಾರ್ಜನನ್ನಾದರೂ ಮಾಡ್ಕೋ ನೀನು ಬಂಧು ಬಾಂಧವರನ್ನಾದರೂ ಬೆಳೆಸ್ಕೋ ಮಿತ್ರರ ಶತ್ರುಗಳನ್ನಾದರೂ ಬೆಳೆಸ್ಕೋ ಇವರೆಲ್ಲ ಕಮಲದ ದಳದ ಮೇಲಿನ ಒಂದು ನೀರಿನ ಬಿಂದು ಇದ್ದಂತೆ. ಇದಿಷ್ಟು ಕ್ಷಣಿಕವಾಗಿರ್ತದೆ. ಕಮಲ ಪತ್ರದ ಮೇಲೆ ಬಿಂದು ಇದ್ರೆ ನಾವು ಹೇಳಬಹುದು, ಇನ್ನೂ 10 ನಿಮಿಷ ಇರ್ತದೆ, ಇನ್ನು 15 ನಿಮಿಷ ಇರ್ತದೆ, ಒಂದು ಅರ್ಧ ಗಂಟೆ ಇರ್ತದೆ. ಆದರೆ ಕಮಲದ ದಳದ ಮೇಲೆ ಏನಿದೆಯೋ ಅದು ಅನಿಶ್ಚಿತ. ತತ್ವ ಜೀವಿತಂ ಅತಿಶಯ ಚಪಲ. ಅದೇ ಪ್ರಕಾರ ನಮ್ಮ ಜೀವನವು ಕೂಡ ತುಂಬ ಕ್ಷಣಿಕವಾಗಿದೆ. ಆದ್ದರಿಂದ ಪೂರಾ ಈ ಲೋಕ ವ್ಯಾಧಿ ಅಭಿಮಾನಗ್ರಸ್ತಂ ಲೋಕಂ ಶೋಕಹತಂಚ ಸಮಸ್ತಂ ಸಮಸ್ತಂ ಶೋಕಹತಂಚ ದುಃಖದಿಂದ ತುಂಬಿಕೊಂಡದ್ದಾಗಿದೆ. ಎಲ್ಲೆಲ್ಲಿಯೂ ರೋಗ ರುಜಿಮದ ಶೋಕಗಳು, ಅವುಗಳಲ್ಲಿ ನಾನು ನನ್ನದು ಎನ್ನುವ ಅಭಿಮಾನ, ಎಲ್ಲವೂ ತುಂಬ ಕ್ಷಣಿಕ. ಆಫ್ಟರ್ ಆಲ್ ಜನ ಕೂಡ ಫ್ರೆಂಡ್ಸ್ ಕೂಡ ನೀ ಅನ್ಬೋದು, ಏ ಹಾಗೇನಿಲ್ಲ ರೀ, ನನಗೆಲ್ಲ ಸಾಕಷ್ಟು ಜನ ಸಂರಕ್ಷಣೆ ಇದೆ, ನನಗೆ ಭಾರಿ ಸೆಕ್ಯೂರಿಟಿ ಇದೆ, ನನ್ನ ಮಕ್ಕಳು ನೋಡ್ಕೋತಾರೆ, ಎಲ್ಲರೂ ನೋಡ್ಕೋತಾರೆ ಅಂತ ಅನ್ಬೋದು. ಅವರೆಲ್ಲ ನೋಡ್ಕೋತಾ ಇದ್ದಾರೆ, ವಾ ವಾ ವಾ ವಾ ಅಂತ ಹೇಳ್ತಾರೆ ನಿಮಗೆ. ಏಕೆಂದರೆ ವಿತ್ತ ಉಪಾರ್ಜನ ಸಕ್ತ, ಧನವನ್ನು ತರುವ ಶಕ್ತಿ ನಿನಗಿದೆ. ಈ ಶಕ್ತಿ ಹೀಗೆ ಇರೋದಿಲ್ಲ, ಕಾಲಾಂತರ ಶಕ್ತಿ ಕಡಿಮೆ ಆಗ್ತದೆ, ಕಾಲಾಂತರದಲ್ಲಿ ನಿನ್ನ ಆದಾಯ ಕಮ್ಮಿ ಆಗ್ತದೆ, ರಿಟೈರ್ಡ್ ಆಗ್ತೀಯ, ಬರೀ ಡಿಪಾಸಿಟ್ನಾಗ ಜೀವನ ಮಾಡಬೇಕು, ಅದು ಕೂಡ ಒಂದು ಸಲ ಇಂಟ್ರೆಸ್ಟ್ ಕಡಿಮೆ ಆಗ್ತದೆ, ಅವನು ಏನು ಮಾಡ್ತೀಯ? ವಿತ್ತ ಉಪಾರ್ಜನ ಸಕ್ತ ಹೌದು, ಅಲ್ಲಿವರೆಗೂ ನಿಜ ಪರಿವಾರೋ ರಕ್ತ. ಓ ಮಾಡೋಣಲ್ಲ, ಆಗೋಣವೇ ಮಾಡೋಣವೇ, ಹೋಗೋಣವೇ, ತಿನ್ನೋಣವೇ, ಉಣ್ಣೋಣವೇ, ಅಲ್ಲಿ ಹೋಗೋಣವೇ, ಇಲ್ಲಿ ಹೋಗೋಣವೇ, ನಾನು ಎಷ್ಟೋ ಸಲ ಕೂತ್ಕೊಂಡು ವಿಚಾರ ಮಾಡ್ತೀನಿ ಅನೇಕ ಸಂಗತಿಗಳನ್ನ, ಆತ್ಮಾವಲೋಕನ ಮಾಡ್ಕೊಂಡು ಜಾಸ್ತಿ ನಾನು. ಸೊ ಯಾರೂ ನನ್ನ ಸಮೀಪಕ್ಕೆ ಬರೋದಿಲ್ಲ, ಯಾಕಂದರೆ ಏನೂ ಇರೋದಿಲ್ಲ. ಏನಾರು ಇದ್ರೆ ತಾನೇ ಸಮೀಪಕ್ಕೆ ಬರೋದು, ಅವರು ಯಾರೂ ಸಮೀಪಕ್ಕೆ ಬರೋದಿಲ್ಲ. ಇದ್ದವರ ಸಾಮೀಪ್ಯವನ್ನು ಬಿಡೋದಿಲ್ಲ, ಅವ್ರ ಕತ್ತು ಕೈ ಹಾಕಿ ಹೊರಗೆ ಹಾಕಿದ್ರು ಕೂಡ ಏನಾದರೂ ಒಂದು ನೆಪ ಮಾಡ್ಕೊಂಡು ಮತ್ತೆ ಅವ್ರ ಹತ್ರ ಹೋಗ್ತಿರ್ತಾರೆ. ಯಾಕೆ ಹೇಳು? ಅಸ್ತಿ ಕಿಂಚಿತ್ ಅದಕ್ಕೆ ನೋಡ್ರಿ, ಸಾಧುಗಳು ತಮ್ಮ ಹೆಸರಿನಲ್ಲಿ ಏನನ್ನೂ ಮಾಡ್ಕೋಬಾರ್ದು. ಥ್ಯಾಂಕ್ಸ್ ಅಮ್ಮ, ಬುರ್ಕ ಹಾಕದಂಗೆ ಆಗ್ತದೆ ನನಗೆ. ಭಾಳ ಚಳಿ ಆಗ್ತದೆ ಸ್ವಾಮೀಜಿಗೆ. ಅಂದ್ರೆ ಕೆಲಸ ಮಾಡಲ್ಲ, ಇದನ್ನ ತೆಗೆದ್ಬಿಟ್ಟು ಲೈಟ್ ಇಟ್ಬಿಡ್ರಲ್ಲ ಇಲ್ಲಿ, ಹುಳ ಮೈ ಮೇಲೆ ಬೀಳ್ತವೆ, ನೋಡೋಣ ಇಲ್ಲಿಯೂ ಬರ್ತಾವೇನು ಹುಳ. ಈ ಬೆಳಕಿ ಬರ್ತಾ ಅಂತ ಹೇಳ್ತಾರೆ ಅವ್ರು, ಅದು ಇನ್ನ ಕೆಳಗೆ ಮಾಡ್ತೀನಿ. ಅಲ್ಲೇ ಬಂದು ಅಲ್ಲೇ ಬಿದ್ದ್ಬಿಡ್ಲು, ಇಷ್ಟು ಸಾಕು ನಾನು. ಜಬ್ ತಕ್ ಜೇಬ್ ಮೇ ಠನ್ ಠನ್ ಗೋಪಾಲ್ ಹೈ ತೋ ಬಾಕಿ ಸಬ್ ಗೋಪಾಲ್ ಪಿಚೆ ಪಿಚೆ ಫಿರ್ತೆ, ಒಂದು ಮಸಾಲೆ ದೋಸೆ ತಿನ್ನಿಸ್ಲೇ. ಕಾಲೇಜ್ ಡೇಸ್ ಲೈಕ್ ದಿಸ್, ಏನಾರು ಹಣ ಇರ್ತಿದ್ದಿಲ್ಲ, ಅಲ್ಲಿ ಕ್ಯಾಂಟೀನ್ದಾಗ ಅಕೌಂಟ್ ಓಪನ್ ಮಾಡ್ಬಿಡು, ಅದು ದಿನಕ್ಕೆ ದಿನಕ್ಕೆ ಹಾಕೊಂಡು ಬೈತಾ ಹೋಗ್ತಾನ ಅವ, ಯಾವಾಗ ಕೊಡೋದು ಅವ್ ಶುರು ಮಾಡ. ಆಮೇಲೆ ಇನ್ನೊಬ್ರು ಏ ಈ ಸಲ ನೀ ಕೊಟ್ಬಿಡ್ಲೆ ಮುಂದೆ ಸಹ ನೋಡು ಅಂತ. ಒಬ್ಬೊಬ್ರದ್ದು ಒಬ್ಬರದ್ದು ಚೆನ್ನಾಗಿ ಕೂತ್ಕೋದಂಗೆ. ಇಲ್ಲ ಅಂತ ಗೊತ್ತಾದ್ರೆ ಯಾರು ಹತ್ರ ಬರೋದು? ಪಶ್ಚಾತ್ ಜೀವತಿ ಜರ್ಜರ ದೇಹೆ ವಾರ್ತಾನ್ ಕೋಪಿ ನ ಪೃಚ್ಛತಿ ಗೇಹೆ. ಮನೆಯಲ್ಲಿ ಯಾರೋ ನಿನ್ನ ಬಗ್ಗೆ ಹೇಳೋರು ಕೇಳೋರು ಇರೋದಿಲ್ಲ. ತಿಂಗಳ ಕೊನೆ ದಿವಸ, ಸಂಬಳ ಇನ್ನೂ ಆಗಿರೋದಿಲ್ಲ, ತಿಂಗಳ ಕೊನೆ ದಿವಸ. ಒಬ್ಬರಾದ್ರೆ ಬರ್ತಾರೆ ಸಹಾಯಕ್ಕೆ, ಇವನೇ ಬೆವರು ಸುರಿಸ್ಕೊಳ್ಳೋ ಬರಬೇಕು, ಬ್ಯಾಗ್ ಒಯ್ದು ಒಳಗಿಡಬೇಕು, ಬ್ರೀಫ್ ಕೇಸ್ ಇಡಬೇಕು, ಶೂಸ್ ತೆಗಿಬೇಕು, ಅಯ್ಯಯ್ಯಯ್ಯಯ್ಯ ಸೈಕಲ್ ತಾನೇ ಒಳಗೆ ತಂದಿಡಬೇಕು. ಅದೊಂದು ದೊಡ್ಡ ಕೆಲಸ ರೀ. ಬೈಸಿಕಲ್ಲು ಸಾಯಂಕಾಲ ಒಳಗೆ ತಂದಿರಬೇಕು, ಬೆಳಿಗ್ಗೆ ಮತ್ತೆ ಹೊರಗೆ ಒಯ್ದಿರ್ಬೇಕು. ಹಾಂ, ಭಾಳ ದೊಡ್ಡ ಕೆಲಸ ಅದು, ಸಾಮಾನ್ಯ ಅಲ್ಲ, ಎಲ್ಲರಿಗೂ ಬೇಸದ ಕೆಲಸ ಅದು. ಹಿಂಗೆ ಹಿಡ್ಕೋಬೇಕು, ಹಿಂಗೆ ಹಿಡ್ಕೊಂಡು ಎತ್ತು ಹೋಗ. ಸೊ ಒಬ್ಬನಾರ ಬರ್ತಾನೆ ಸಹಾಯಕ್ಕೆ, ಯಾಕಂದ್ರೆ ಅವ್ನು ಗೊತ್ತಾಗ್ಯದ. ಏನು ಗೊತ್ತಾಗ್ಯದ? ಏನಿಲ್ಲ ಅಪ್ಪನ ಹತ್ರ ಇನ್ಯಾಕೆ ಅವರು ಇಟ್ಕೋತಾನೆ ಬಿಡ ಅವನ. ಅದೇ ಸಂಬಳ ಆದ ದಿವಸ ಹೆಂಗಿರ್ತದೆ, ಎಲ್ಲ ಓಡೋಡಿ ಬರ್ತಾರೆ. ಯಾವತ್ ಪವನೋ ನಿವಸತಿ ದೇಹೇ, ತಾವತ್ ಪೃಚ್ಛತಿ ಕುಶಲಂ ಗೇಹೇ, ಗತವತಿ ವಾಯೌ ದೇಹಾಪಾಯೇ, ಭಾರ್ಯಾಭಿಭ್ಯತಿ ತಸ್ಮಿನ್ ಕಾಯೇ. ಹೇಳಿ, ಯಾವತ್ ಪವನೋ ನಿವಸತಿ ದೇಹೇ, ತಾವತ್ ಪೃಚ್ಛತಿ ಕುಶಲಂ ಗೇಹೇ, ಗತವತಿ ವಾಯೋ ದೇಹಾಪಾಯೇ, ಭಾರ್ಯಾಭಿಭ್ಯತಿ ತಸ್ಮಿನ್ ಕಾಯೇ. ಭಜ ಗೋವಿಂದಂ ಭಜ ಗೋವಿಂದ ಗೋವಿಂದಂ ಭಜ ಮೂಢಮತೇ. ದೇಹೇ ಯಾವತ್ ಪವನಃ ನಿವಸತಿ, ದೇಹಿ ದೇಹದಲ್ಲಿ ಎಲ್ಲಿವರೆಗೂ ಗಾಳಿ ಪವನ ಗಾಳಿ ಆಡ್ತಾ ಇರ್ತದೆ ಅಂದರೆ ಉಸಿರಾಟ ನಡೀತಾ ಇರ್ತದೆ. ಎಲ್ಲರೂ ಇಲ್ಲರಿ ಸಿಕ್ಕಿದ್ದಾರೆ, ಅಯ್ಯೋ ಮಾತಾಡ್ಸ್ಕೊಂಡು ಹೋಗ್ತೀವಿ, ಮಾತಾಡ್ಸ್ಕೊಂಡು ಹೋಗ್ತೀವಿ ಅಲ್ಲ. ಅವನು ಪೇಷಂಟಾಗಿ ಬೆಡ್ ಮ್ಯಾನ್ ಮಲ್ಕೊಂಡ. ಇದಕ್ಕೆ ಹೆಚ್ಚಿಗೆ ನಿನ್ನ ಕಣ್ಣಿಗೆ ಏನು ಕಾಣ್ತದ? ಬಂದಷ್ಟು ಹೇಗಿದ್ದೀರಿ? ಅಯ್ಯೋ ರಾಮ, ಪೇಷಂಟಾಗಿ ಬಿದ್ದಿರ್ತೀವಿ, ಬಂದ್ಕೆ ಹೇಗಿದ್ದೀರಿ? ಕಾಫಿ ತಿಂಡಿ ಎಲ್ಲ ಮಾಡಿದ್ರ? ಆಮೇಲೆ ಇದಕ್ಕೆ ಹೆಚ್ಚಿಗೆ ಮಾತಾಡೋ ಆಯಾಸ ಆಗ್ತದೆ ಅಂತ ತಿಳ್ಕೊಂಡು ಅವನು ಹೆಂಡತಿ ಬರ್ತಾನೆ. ಹಾಂ, ಎಲ್ಲ ಮಾಡ್ಯಾರ, ಏನು ತೊಂದರೆ ಇಲ್ಲ, ಬೇಗ ಗುಣ ಆಗ್ತಾರೆ, ಮಾತ್ರೆನೂ ಕೊಟ್ಟಿದ್ದೀನಿ. ಹಾಂ, ಮಾತ್ರೆ ಎಲ್ಲ ಸರಿಯಾಗಿ ತಗೊಳ್ರಿ, ಎಲ್ಲ ಚಂದ ಮಾತಾಡ್ತೀವಿ, ನಿಮಗೇನು ಸಹಾಯ ಬೇಕಾದ್ರೆ ಕೇಳ್ರಿ, ನಾವು ಇದ್ದೇವೆ, ನಾವು ನಿಮ್ಗೆ ಅನುಕೂಲ ಮಾಡಿಕೊಡ್ತೀವಿ. ಅವ್ರಿಗೂ ಹೇಳ್ತಾರೆ, ಡೆಲ್ಲಿವರಿಗೂ ಹೇಳ್ತಾರೆ. ಈ ದೇಹದಲ್ಲಿ ಉಸಿರು ಇರುವ ತನಕ ಮತ್ತೇನಾಗ್ತದೆ? ವಾಯು ಗತವತಿ ದೇಹ ಅಪಾಯೇ, ದೇಹವನ್ನು ಬಿಟ್ಕೊಟ್ಟು ವಾಯು ಗತವತಿ. ಏನಾಯ್ತು ಈಗ? ವಾಯು ಹೊರಟೋಯ್ತು. ಏನು ಬಿಟ್ಟು? ದೇಹ ಬಿಟ್ಟು ವಾಯು ಹೊರಟೋಯ್ತು. ಅವಾಗ ಏನಾಗ್ತದೆ ಅಂತ ಹೇಳ್ತದೆ, ಏ ಶನಿ ಶನಿ, ಯಾವ ದೇಹವನ್ನು 50-60 ವರ್ಷ ಸೇವಾ ಮಾಡಿದ್ಲು, ಯಾವುದನ್ನು ಜೊತೆ ಜೊತೆ ಜೀವನ ಮಾಡಿದ್ಲು, ಆ ಶರೀರ ಯಾವಾಗ ದೇಹ ಬಿಟ್ಟು ಗಾಳಿ ಹೋಗ್ತದೋ ಅಥವಾ ಉಸಿರಾಟ ನಿಂತು ಹೋಗ್ತದೋ ಅಥವಾ ಸಾವಾಗ್ತದೋ, ಆ ಸತ್ತ ಮೇಲೆ ಆ ಶರೀರ, ಯಾವ ಶರೀರ ಪ್ರೀತಿಯಿಂದ ಜೀವನ ಮಾಡಿತ್ತು ಅದೇ ಶರೀರ ಈಗೇನಾಗ್ತದೆ, ಶನಿ. ಯಾವಾಗ ತಗೊಂಡು ಹೋಗ್ತೀರಿ? 2 ತಾಸಿಗಿಂತ ಹೆಚ್ಚಿಗೆ ಇಡಬಾರ್ದು, ಗೊತ್ತಿಲ್ಲ ನಿನಗೆ, ತಗೊಂಡು ಹೋಗು. ನಮ್ಮಂತವ್ರು ವಿಚಾರ ಮಾಡ್ತಾರೆ. ಈಗ ನಿನ್ನ ತನಕ ನೀವು ಚಿಂತೆ ಮಾಡಬೇಡ್ರಿ, ನಾ ಗಾಳಿ ಹಾಕ್ತೀನಿ ನಿಮಗೆ, ಇಡ್ಲಿ ಕೂಡ ತಂದು ಕೊಡ್ತೀನಿ ನಿಮಗೆ, ಅದು ಮಾಡ್ತೀನಿ ಇದು ಮಾಡ್ತೀನಿ. ಗಾಳಿ ಹಾಕಿದ್ದು, ಹಾಲು ಬಿಸಿ ಮಾಡಿಕೊಟ್ಟಿದ್ದು, ಮಾತ್ರ ನಿಂಗಿಸಿದ್ದು, ಪ್ರೀತಿ ಅಂತಕರಣ ಕಾಲು ಒತ್ತಿದ್ದು, ಹಾಂ ಮುಂದೇನು? ಗಾಳಿ ನಿಂತ ಮೇಲೆ, ಉಸಿರಾಟ ನಿಂತ ಮೇಲೆ ಇಮ್ಮಿಡಿಯೇಟ್ಲಿ ಇನ್ಸ್ಟಂಟ್ ಬಿ ಶನಿ. ಬ್ರಾಹ್ಮಣ ಮನೆ ಹೋಗಿ 2 ತಾಸಿಗಿಂತ ಹೆಚ್ಚಿಗೆ ಇಡಬಾರ್ದು ಅಂತದೆ, 2 ತಾಸು ಅದಕ್ಕೆ ಹೆಚ್ಚಿಗೆ ಇಡಬಾರ್ದು. ಅವ ಅಮೇರಿಕದಲ್ಲಿರಲಿ ಹಾಗೆಲ್ಲ ಇರಲಿ, ನಥಿಂಗ್ ಟು ಡೂ ವಿತ್ ದ್ಯಾಟ್. ಇದು ಖಾಲಿ ಆಗ್ಬೇಕು. ಯಾಕೆ ಏನಾಗ್ಬೇಕು ಕರ್ಮಕಾಂತ ಕೇಳಿ. ಯಾಕ್ರಿ, ಯಾಕೆ 2 ತಾಸಿಂದ ಹೆಚ್ಚಿಗೆ ಇಡಬಾರ್ದು? ಸಾಯಂಕಾಲದೊಳಗೆ ಮೋರ್ ಎ ಪ್ರಾಕ್ಟಿಕಲ್ ಅಡ್ವೈಸ್ ದನ್ ರಿಲಿಜಿಯಸ್ ಅಡ್ವೈಸ್. ರಿಲಿಜಿಯಸ್ ಅಡ್ವೈಸ್ ಅಲ್ಲ ಅದು, ಪ್ರಾಕ್ಟಿಕಲ್. ಏನ ಏನಾಗಬೇಕಾಗದು? 2 ತಾಸೇನು 3 ತಾಸೇನು ಅದು ಬೇರೆ ಇದೆ, ಮೆಡಿಕಲ್ ರೀಸನ್ ಇದೆ. ಹಾ, ಬಾಕ್ಸ್ ತಗೊಂಡ್ರೆ ಗತವತಿ ವಾಯು ದೇಹಾಪಾಯಿ ಭಾರ್ಯಾ ಬಿಭ್ಯತಿ. ಏ ಮೂರ್ಖ, ಯಾರೆಲ್ಲ ಬಿಟ್ಟು ಹೋದ್ರೇನು, ನನ್ನ ಹೆಂಡತಿ ಇದೆಯಾ, ನನ್ನ ಹೆಂಡತಿ ಇದ್ದಾಳಲ್ಲ ಅಂತ ಅಭಿಮಾನ ಪಡ್ತೀಯ ನೀನು? ಏಕೆಂದ್ರೆ ಪುತ್ರೇಶನ ವಿತ್ತೇಶನ ಲೋಕೇಶನ್ ಅದ್ರೊಳಗೆ ಇದು ಈ ಅಭಿಮಾನ ಏನು ಪಡ್ತಾ ಇದ್ದೀಯಾ? ಇವ್ರಿದ್ದಾರೆ ನನಗೆ, ಇವ್ರಿದ್ದಾರೆ, ಇವ್ರು ನನ್ನ ಸೆಕ್ಯೂರಿಟಿ, ಇವ್ರು ನನ್ನ ಸೆಕ್ಯೂರಿಟಿ. ನೋಡಿದೆ, ನನ್ನ ಹೆಂಡತಿ ಅನ್ನು ಬಿಟ್ಟು ಅಲುಗಾಡೋದಿಲ್ಲ. ಎಷ್ಟು ನನ್ನ ಬಗ್ಗೆ ಕಾಳಜಿ ಇದೆ ನೋಡಿ, ಇವರೆಲ್ಲ ನನ್ನ ನೋಡ್ಕೋತಾರೆ. ಎಷ್ಟೊತ್ತು ನೋಡ್ಕೋತಾರೆ? ನಿನ್ನ ದೇಹದಲ್ಲಿ ಉಸಿರಿರೋರ್ಗೂ ನೋಡ್ಕೋತಾರೆ. ತಸ್ಮಿನ್ ಕಾಯೇ ಭಾರ್ಯಾ ಬಿಭ್ಯತಿ. ಒಂದು ಸಲ ನಿಂತ ಮೇಲೆ ಹೆಂಡತಿಗೂ ಬಲು ಭಯ ಬಳಿ ಬರಲು. ನಿನ್ನೀ ದೇಹದೊಳು ಉಸಿರಿರುವಂದು, ನಿನ್ನೀ ದೇಹದೊಳು ಉಸಿರಿರುವಂದು ಕೇಳುವರೆಲ್ಲರೂ ಮನೆ ವಾರ್ತೆಯ. ನಿನ್ನುಸುರಿ ಅಡಗಿ ಶವವಾದಂದು ಏನಾಗ್ತದೆ? ಮಡದಿಗೂ ಬಲು ಭಯ ಬಳಿ ಬರಲು. ಬಳಿ ಬರಲು ಮಡದಿಗೂ ಬಲು ಭಯ. ಏ ತಗೊಂಡೋಗು. ಹೊಸ ವರ್ಷ ಮಡದಿಗೂ ಗಂಡನಿಗೂ ಇಬ್ಬರಿಗೂ ಭಯ ಇದ್ದ ಅರ್ಥ ತಗೊಂಡೋಗು. ಹೀಗಾಗಿ ನೆಚ್ಚಬೇಡಪ್ಪ ಇವ್ರು ಯಾವನು. ಭಜ ಗೋವಿಂದಂ, ಭಜ ಗೋವಿಂದಂ, ಗೋವಿಂದಂ ಭಜ ಮೂಢಮತಿ. ಭಜ ಗೋವಿಂದಂ, ಭಜ ಗೋವಿಂದಂ, ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ಭಜ ಗೋವಿಂದಂ, ಭಜ ಗೋವಿಂದಂ, ಬಾಲಸ್ತಾವತ್ ಕ್ರೀಡಾಸಕ್ತಃ ತರುಣಸ್ತಾವತ್ ತರುಣೀ ಸಕ್ತಃ ವೃದ್ಧಸ್ತಾವತ್ ಚಿಂತಾಸಕ್ತಃ ಪರಮೇ ಬ್ರಹ್ಮಣಿ ಕೋಪಿ ನ ಸಕ್ತಃ ಬಾಲಸ್ತಾವತ್ ಕ್ರೀಡಾಸಕ್ತಃ ತರುಣಸ್ತಾವತ್ ತರುಣೀ ಸಕ್ತಃ ಭಜ ಗೋವಿಂದಂ, ಭಜ ಗೋವಿಂದಂ, ಗೋವಿಂದಂ ಭಜ ಮೂಢಮತೇ. ಬಾರೋ ಮಗ, ಎಷ್ಟಂತ ಆಟ ಆಡ್ತೀಯೋ ಬಾರೋ, ಸ್ವಲ್ಪ ಹೋಗಿ ಭಜನೆ ಮಾಡ್ಕೊಳ್ಳೋಣ, ನಾನು ದೇವಸ್ಥಾನಕ್ಕೆ ಹೋಗಿ ಬಾರೋ. ಅಮ್ಮ ನೀ ಹೋಗು. ಎಲ್ಲಿವರೆಗೂ ಬಾಲ್ಯಾವಸ್ಥೆಯಲ್ಲಿ ಇರ್ತೀವಿ ಅಲ್ಲಿವರೆಗೂ ನಮಗೆ ಏನು ಅನಿಸೋದಿಲ್ಲ, ಈ ಪ್ರಕಾರವಾದ ಭಗವದ್ಭಕ್ತಿ ಮಾಡಬೇಕು, ಚಿಂತನೆ ಮಾಡಬೇಕು, ಏನು ನಾವು ಭಗವಂತನನ್ನು ಸ್ತುತಿಸಬೇಕು, ಭಜನೆ ಮಾಡಬೇಕು, ಹಾಡಬೇಕು, ಹೌದೋ ದೇವಸ್ಥಾನಕ್ಕೆ ಹೋಗಬೇಕು, ಪೂಜೆಗೆ ಕೂತ್ಕೋಬೇಕು. ಬಾಲ್ಯಾವಸ್ಥೆಯಲ್ಲಿ ಇವೆಲ್ಲ ವಿಚಾರ ಬರೋದೇ ಇಲ್ಲ. ಯಾಕೆ? ವಿ ಹ್ಯಾವ್ ಡಿಫ್ರೆಂಟ್ ಕಮಿಟ್ಮೆಂಟ್. ಏನಪ್ಪ, ಆಟದಲ್ಲಿ ಆಸಕ್ತಿ. ಬಾಲ್ಯಾವಸ್ಥೆಯಲ್ಲಿ ಆಡುವ ಚಪಲ. ಬಾಲ್ಯಾವಸ್ಥೆಯೊಳಾಡುವ ಚಪಲ ಹೇಳಿ. ಬಾಲ್ಯಾವಸ್ಥೆಯೊಳಾಡುವ ಚಪಲ. ಬಾಲ್ಯಾವಸ್ಥೆಯೊಳಾಡುವ ಚಪಲ. ಯೌವನದಲ್ಲಿ ಯುವತಿಯ ಚಪಲ. ಯೌವನದಲ್ಲಿ ಯುವತಿಯ ಚಪಲ. ವೃದ್ಧಾಪ್ಯದಳು ಚಿಂತೆಯ ಸಂತೆ. ವೃದ್ಧಾಪ್ಯದಲ್ಲಿ ಚಿಂತೆಯ ಸಂತೆ. ಇರದೊಬ್ಬನಿಗೂ ದೈವದ ಚಿಂತೆ. ಇರದೊಬ್ಬನಿಗೂ ದೈವದ ಚಿಂತೆ. ಭಜ ಗೋವಿಂದ ಗೋವಿಂದ ನೆನೆ ಗೋವಿಂದ ಗೋವಿಂದ ನೆನೆ ಮೂಢ ಮನ. ಬಾಲ್ಯಾವಸ್ಥೆಯಲ್ಲಿದ್ದಾಗ ಬಾರೋ ಬಾಲ್ವಿಹಾರಕ್ಕೆ ಹೋಗೋಣ, ಬಾರೋ ದೇವಸ್ಥಾನಕ್ಕೆ ಹೋಗ್ಬರೋಣ. ಅಮ್ಮ ನೀವು ಹೋಗು, ನನ್ನ ಫ್ರೆಂಡ್ಸ್ ಬಂದಾರ, ಆಡಬೇಕು, ಸೈಕಲ್ ಹೊಡಿಬೇಕು, ನಾನು ಹೋಗು. ಯಾವ ಚಪ್ಪಲ? ಆಡುವ ಚಪ್ಪಲ. ಹೋಗ್ಲಿ ಬಿಡು, ದೊಡ್ಡ ಮಗ ಬರ್ತಾನೆ. ಯೌವನದಲ್ಲಿ ಯುವತಿಯ ಚಪ್ಪಲ. ಅಲ್ಲ ಅಲ್ಲ ಅಲ್ಲ, ಒಂದು ಆಗಿದ್ದ ಉದಾಹರಣೆ. ಇವನೇನು ಮಾಡ್ತಾನೆ, ಅಪ್ಪ ನಂಗೊಂದು ಬೈಕ್ ಬೇಕು, ಅಪ್ಪ ನಂಗೊಂದು ಬೈಕ್ ಬೇಕು, ಅಪ್ಪ ನಂಗೆ ಬೈಕ್ ಬೇಕು, ಮುಂಜಾನೆ ಸ್ಕೂಲ್ ಕಾಲೇಜ್ ಹೋಗ್ತಾ ಸಮಸ್ಯೆ ಆಗ್ತದೆ, ಬೈಕ್ ಬೇಕು ಅಂತ ಹಠ ಮಾಡಿ ಒಂದು ಬೈಕ್ ಕೊಡ್ಸ್ಕೊತಾನೆ. ಬೈಕ್ ಇಲ್ಲದೆ ಇದ್ದಾಗ ಅಟ್ಲೀಸ್ಟ್ ಆವಾಗ ಬಸ್ ಹತ್ತಿ ಕಾಲೇಜ್ಗರೇ ಹೋಗ್ತಿದ್ದ. ಈಗ ಆ ಬೈಕ್ ಕೊಂಡ್ಕೊಂಡಿದ್ರಿಂದ ಅವನಿಗೆ ಬಸ್ ಸ್ಟಾಪಿನ ಫ್ರೆಂಡ್ಶಿಪ್ ಏನು ಅವ್ನು ಕಡಿಮೆ ಆಗಿಲ್ಲ, ಎಲ್ಲ ಬಸ್ ಸ್ಟಾಪ್ನಾಗ ಟೈಮ್ ತೆಗಿತಿರ್ತಾನೆ. ಯಾಕೆ ಅವ ಯಾರ್ಯಾರ ಜೊತೆ ಮಾತಾಡಬೇಕಾಗ್ತ ಅವರೆಲ್ಲ ಎಲ್ಲಿರ್ತಾರೆ, ಬಸ್ ಸ್ಟಾಪ್ನಾಗೆ ಇರ್ತಾರೆ. ಸೊ ಈ ಬಸ್ ಸ್ಟಾಪ್ ಮುಗಿತು, ಆ ಬಸ್ ಸ್ಟಾಪ್ ಅಲ್ಲಿ ಮಾತಾಡ್ಕೊಂಡ್ಲೆ, ಆ ಬಸ್ ಸ್ಟಾಪ್ ಅಲ್ಲಿ ಮಾತಾಡ್ಕೊಂಡ್ಲೆ, ಆ ಬಸ್ ಸ್ಟಾಪ್ ಅಲ್ಲೆಲ್ಲ ಇರ್ತಾರೆ ಅವ್ನು ಮಾತಾಡೋ ಜನ. ಸೊ ಅವ್ರ ಜೊತೆ ಸಮಯ ತೆಗೆದು ಯಾವ ಇವನಿಗೆ ಆ ಚಪ್ಪಲವೇ ಜಾಸ್ತಿ ಆಗಿರುವಾಗ, ಈಗಿನ ಕಾಲದಲ್ಲಿ ಇನ್ನೇನೇನೋ ಚಪ್ಪಲಗಳಿವೆ. ಕಿಟ್ಟಿ ಪಾರ್ಟಿ ಇವರು ಹೆಂಗಸರು ಅಷ್ಟ ಮಾಡ್ತಾರ, ಗಂಡಸರು ಮಾಡ್ತಾರ? ಇರ್ತದ? ಹಾ ಇರ್ತದ. ಏನು ಅಂತಾರೆ, ಹಾ ಹಾ ಇಲ್ಲ, ಇದೆ ಇದೆ, 100% ಇದೆ, ಇರ್ತದೆ ಇರ್ತದೆ, ಗಂಡಸರದ್ದು ಇರ್ತದೆ. ಚೀಟಿ ಏನು ಬಿಡ್ರಿ, ನಥಿಂಗ್. ಚೀಟಿಯಲ್ಲಿ ದುಶ್ಚಟದ ಪ್ರಶ್ನೆ ಇರೋದಿಲ್ಲ ಅಲ್ಲಿ. ಆದ್ರೆ ಈ ಕೆಟ್ಟಿ ಪಾರ್ಟಿ ಇದೆಲ್ಲ, ಇಲ್ಲಿ ದುಷ್ಟ ವ್ಯವಹಾರಗಳು ನಡೀತವೆ. ಸೊ ಅದು ಗಂಡಸರದಲ್ಲಿ ಹೆಂಗಸರದೇ ಇರಲಿ, ಅತಿ ದುಷ್ಟ ವ್ಯವಹಾರ ನಡೀತವೆ. ಅದರೊಳಗೆ ಕೆಲವೇ ಕೆಲವು ಏನಂತಾರೆ ಸಂಸ್ಕಾರವಂತ ಹೆಣ್ಮಕ್ಳಿದ್ರು ಅಂತಂದ್ರೆ ಅದನ್ನು ಅರ್ಥವತ್ತಾದ ಕಿಟ್ಟಿ ಪಾರ್ಟಿ ಮಾಡ್ತಾರೆ. ಕಿಟ್ಟಿ ಪಾರ್ಟಿನೂ ಮಾಡ್ತಾರೆ, ಆದರೆ ಅರ್ಥವತ್ತಾಗಿ ಮಾಡ್ತಾರೆ. ಸೊ 300 ರೂಪಾಯಿ ಖರ್ಚು ಮಾಡೋರು 200 ರೂಪಾಯಿ ಖರ್ಚು ಮಾಡ್ತಾರೆ, 100 ರೂಪಾಯಿನ ಉಳಿಸ್ಬಿಟ್ಟು ಅದನ್ನು ಅನಾಥಾಶ್ರಮಕ್ಕೆ ಕೊಡ್ತಾರೆ, ವೃದ್ಧಾಶ್ರಮಕ್ಕೆ ಕೊಡ್ತಾರೆ. ಸೊ ನಾವು ಇಂಥ ಕಿಟ್ಟಿ ಪಾರ್ಟಿಯಿಂದ ಬಂದಿದ್ದೀವಿ ಇತ್ತು, ನಮ್ಮಲ್ಲಿ ಬರ್ತಾರೆ, ನಮ್ಮಲ್ಲಿ ಬಂದು ಕೊಟ್ಟು ಕೊಟ್ಟು ಹೋಗ್ತಾರೆ. ಸೊ ಬೆಂಗಳೂರಲ್ಲಿ ಯಾವಾಗ ಇವಾಗ ಕೊಟ್ಟು ಹೋಗ್ತಾರೆ. ಸೊ ಆದರೆ ಗಂಡಸದ್ರೊಳಗೆ ನಾನು ಎಲ್ಲ ನೋಡಿಲ್ಲಪ್ಪ. ಆದ್ರೆ ಪಬ್ ಪಾರ್ಟಿ ಅಂತ ಮಾಡ್ತಾರೆ, ಕ್ಲಬ್ ಜಮಖಾನ ಕ್ಲಬ್ ಎಲ್ಲ ಇದ್ದಾವೆ. ಅದೆಲ್ಲ ಲೈಸೆನ್ಸ್. ಸೊ ಇವನಂತಾನೆ, ಅಮ್ಮ ನೀನು ಹೋಗಮ್ಮ, ನಾವು ಬರ್ಲಿಕ್ಕೆ ಆಗೋದಿಲ್ಲ, ಫ್ರೆಂಡ್ಸಿಗೆಲ್ಲ ಒಪ್ಪಿಗೆ ಕೊಟ್ಬಿಟ್ಟೆ ನಾನು ಹೋಗ್ಬೇಕು ಪಾರ್ಟಿ ಇದೆ. ಸೊ ಇವನು ಯೌವನದಲ್ಲಿ ಯುವತಿಯ ಚಪ್ಪಲ, ಹೋಗಿರಿ ಬಿಡು ವಯಸ್ಸಾಯ್ತಲ್ಲ, ಹಿಂಗಾದ್ರೆ ಹೆಂಗಪ್ಪ, ನಾನು ಸ್ವಲ್ಪ ಹಿಂಗೆ ಮಾಡ್ತಿರ್ತೀನಿ ಯಾವಾಗಲೂ. ಹ್ಞೂ, ಆಮೇಲೆ ಹೇಳ್ತಾನೆ ಹೋಗ್ಲಿ ಬಿಡು, ವಯಸ್ಸಾದ್ಮೇಲೆ ಎಲ್ಲಿ ಹೋಗ್ತಾರೆ, ಅದಕ್ಕಣ್ಣ ವಯಸ್ಸಾದ್ಮೇಲೆ ಹೇಳೋದು. ನಟರಿ ಶ್ರೀನಿವಾಸರಾವ್ ಸ್ವಾಮೀಜಿ ಉಪನ್ಯಾಸ ಅಂತ ಕೇಳಿ ಹೋಗಿ, ಅಯ್ಯೋ ನಮ್ಮ ಕಾಲದೊಳಗೆ ಹೆಂಗೆ ಮಾಡ್ತಿದ್ರು ಗೊತ್ತಾ, ಶುರು ಹಚ್ಚಿಬಿಡ್ತಾರ ಅವರು, ಶುರು ಹಚ್ಚಿಬಿಟ್ರೆ ಅದು ರೆಕಾರ್ಡ್ ನಿಲ್ಲುವುದೇ ಇಲ್ಲದು. ಏ ಹೇಳ್ಬೇಡ, ಹಾ ಏನು ಅದ್ರೊಳಗೆ, ಹಾ ಹೋಗ ಬಾಯಿಲಿ ನಾ ಹೇಳ್ತೀನಿ ಕೇಳ. ವೃದ್ಧಾಪ್ಯದಳು ಚಿಂತೆಯ ಸಂತೆ, ಯಾವ ಅವಸ್ಥೆಯಲ್ಲಿ ಸ್ಪಿರಿಚುಯಾಲಿಟಿ ಶುರು ಮಾಡಬೇಕು, ಯಾವ ವಯಸ್ಸಿನಲ್ಲಿ ಅಂತ ಕೇಳಿದ್ಮೇಲೆ ಜೀವಂತ ಇದ್ದಾಗ ಮಾಡ್ಬೇಕಲ್ಲ, ತೊಂಬತ್ತೊಂಬತ್ತು ಭಾಗದ ಇನ್ನೂ ತೊಂಬತ್ತೊಂಬತ್ತು ಭಾಗ ಮತ್ತೆ ಪಾಯಿಂಟ್ ನಾಟ್ ನಾಟ್ ನಾಟ್ ಹಾಕಿರ್ಬೇಕಾದ್ರೆ ಎಲ್ಲೋ 1% 2% ಅಷ್ಟೇ ಸ್ಪಿರಿಚುಯಾಲಿಟಿ ಒಳಗೆ ಭಾಗವಹಿಸ್ತಾರೆ. ಸವಾ ಸೌ ಕ್ರೋರ್ ಅಂತ ನಮ್ಮ ಪ್ರಧಾನಮಂತ್ರಿಗಳು ಎದೆ ತಟ್ಟಿ ಹೇಳ್ಕೊತಾರೆ, ಸವಾ ಸೌ ಕ್ರೋರ್ನೊಳಗೆ ಸ್ಪಿರಿಚುವಲ್ ಸಾಧನದೊಳಗೆ ಎಷ್ಟು ಬಂದಿದ್ದಾರೆ ಹೇಳ್ರಿ, ಹೇಳ್ರಿ ಲೆಕ್ಕ ಹಾಕಿ ಹೇಳ್ರಿ. 1% ಇದಾರ ಡೌಟ್ ನನಗೆ, ಈಗ ಸವಾ ಸೌ 1 ಕೋಟಿಗೆ 1% ಎಷ್ಟು ರೀ, 1 ಕೋಟಿಗೆ 1% 1 ಲಕ್ಷ, ಸವಾ ಸೌ ಕ್ರೋರ್ ಅಂತಂದ್ರೆ 1 ಕೋಟಿ ಜನ ಸ್ಪಿರಿಚುಯಾಲಿಟಿ ಒಳಗೆ ಇದ್ದಾರಂತೀರಿ ನೀವು, ಐ ಆಮ್ ಸಾರಿ ಸರ್, ರಿಲೀಜಿಯಸ್ ಹೋಗಿದ್ದಾರೆ, ನಾವು ಡಿಫರೆನ್ಸ್ ಗುರುತಿಸ್ಬೇಕು. ಹೌ ವ್ಯಾಲ್ಯೂಯಬಲ್ ದಿ ಪಾರಮಾರ್ಥಿಕ ಚಿಂತನ, ಎಷ್ಟು ಮೌಲ್ಯಯುಕ್ತವಾಗಿದೆ ಅನ್ನೋದನ್ನ ನಾವೇ ಅಪ್ರಿಷಿಯೇಟ್ ಮಾಡಲಿಲ್ಲ, ನಾವೇ ಗೌರವಿಸಿಲ್ಲ ಅಂತಂದ್ರೆ ನಾವು ಇನ್ನೊಬ್ಬರನ್ನ ಹೇಗೆ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದ್ರೊಳಗೆ. ಪಾರಮಾರ್ಥಿಕ ಚಿಂತನ ಸಬ್ಜೆಕ್ಟ್ ಬೇರೆ, ಇದು ಪೊಟೆನ್ಶಿಯಲ್ ಸ್ಪಿರಿಚುವಲ್ ಪೀಪಲ್. ಹಾ ಅಂತ ಅನ್ಕೊಂಡು ಸಮಾಧಾನ ಮಾಡ್ಬೇಕಾ ಬೇಡ ಮಾರೆ. ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿತ್ ಮಾಂ ವೇತಿ ತತ್ವತಃ. ಏನಾದರೆ ಸಹಸ್ರೇಶು ಮನುಷ್ಯಾನ, 1000ದಲ್ಲಿ 1% ಅಂತ ಹೇಳ್ತಾನೆ. 1000ದಲ್ಲಿ 1% ಅಂದ್ರೆ ಎಷ್ಟು ರೀ, 1000ದಲ್ಲಿ 1% ಅಂದ್ರೆ 10. ಹ್ಮ್ ಹೌದು, 1000ಕ್ಕೊಬ್ಬರು, 1000ಕ್ಕೊಬ್ಬರು, ಒಂದು ಕೋಟಿಗೆ 100 ಜನ, 100 ಕೋಟಿಗೆ 1 ಲಕ್ಷ ಜನ. ಅಪ್ಪ ಆಗಲೇ ಲೆಕ್ಕ ಮಾಡ್ದಂಗೆ ಆಯ್ತು. ಸೊ ಭಗವಂತನ ಲೆಕ್ಕಾಚಾರನೂ ಅಷ್ಟೇ, ಇದ್ದಾರೆ ಅಂತ ಸಮಾಧಾನ ಮಾಡ್ಕೋಬೇಕು ಬಿಡ್ರಿ. ಇಪ್ಪತ್ತೈದು ಯಾಕ್ರಿ, 40, 50, 100 ಜನ ಇದ್ದಾರೆ, ವೆರಿ ವೆರಿ ಸೀರಿಯಸ್. ಶೋರ್ ಶೋರ್ ಶೋರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು, ಇದ್ದಾರೆ ಇದ್ದಾರೆ ಇದ್ದಾರೆ. ಇನ್ನೂ 200 250 ಜನ ಲೆಕ್ಕನೇ ಬಿಟ್ಬಿಟ್ಟೆ. ನಾ ಮೊದಲೆಲ್ಲ ಸೇರಿಸ್ಕೊಂಡು ಹೇಳ್ತಿದ್ದೆ, ಈಗ ಹೇಳೋದು ಕಡಿಮೆ ಆಗ್ಬಿಟ್ಟದ, ಈಗ ನಾನೇ ಹೊರಗೆ ಆಗ್ಬಿಟ್ಟೆ. ಅಷ್ಟೇ. ವೃದ್ಧಸ್ತಾವ ಚಿಂತಾಸಕ್ತ. ಹಾಗಾದ್ರೆ ದೇವರಲ್ಲಿ, ಭಗವಂತನಲ್ಲಿ, ತತ್ವಜ್ಞಾನದಲ್ಲಿ ಎಷ್ಟು ಮಂದಿಗೆ ಆಸಕ್ತಿ ಇದೆ? ಪರಮೇ ಬ್ರಹ್ಮಣಿ ಕೋಪಿ ನ ಆಸಕ್ತ. ಬ್ರಹ್ಮಜ್ಞಾನದಲ್ಲಿ, ಬ್ರಹ್ಮಚಿಂತನೆಯಲ್ಲಿ ಯಾರಿಗೂ ಕೂಡ ರುಚಿ ಇಲ್ಲ, ಯಾರಿಗೂ ಆಸಕ್ತಿ ಇಲ್ಲ. ಹಾ, ಹಿಂದೆ ಪ್ರಾಸೆಸ್ ಅಂತ ಸಮಾಧಾನ ಮಾಡಿಕೊಂಡೆವು ಅಷ್ಟೇ ವಿನಃ, ಆದರೆ ಎಷ್ಟು ಮಟ್ಟಿಗೆ ಅವರು ಅಧಿಕಾರಿಗಳಾಗ್ತಾರೋ ಗೊತ್ತಿಲ್ಲ. ಏನು ಮಾಡ್ಬೇಕಂತೀರಾ? ಚಿಂತನೆ ಮಾಡು, ಕೂತ್ಕೋ, ಕೂತ್ಕೊಂಡು ಚಿಂತನೆ ಮಾಡು. ಏನು ಚಿಂತನೆ ಮಾಡಲಿ? ಕಾತೆ ಕಾಂತ ಕಸ್ತೆ ಪುತ್ರ ಸಂಸಾರೋಯಮತೀವ ವಿಚಿತ್ರ ಕಸ್ಯ ತ್ವಂ ಕಃ ಕುತ ಆಯಾತಃ ತತ್ವಂ ಚಿಂತಯ ತದಿಹ ಪ್ರಾತಃ. ಗುರುಮಹಾರಾಜ್, ನೀವು ಅದು ವಿಸರ್ಗ ಪೂರ್ತಿ ಹೇಳಿದ್ರು ನೋಡ್ರಿ, ಎಲ್ಲರೂ ವಿಸರ್ಗನ ಹೇಳಬೇಕು. ಇದ್ದಲ್ಲೇ ಮತ್ತೆ ಇಲ್ಲದೆ ಇದ್ದಲ್ಲೂ ಹೇಳ್ತೀನಿ. ಹೌದಾ? ಖಾತೆ ಎಲ್ಲ ಸೇರಿ ಖಾತೆ ಕಾಂತ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಮೂಢಮತೆ. ಕಾತೆ ಕಾಂತ, ಹೆಂಡತಿ ಹೆಂಡತಿ ಹೆಂಡತಿ ಅಂತ ಒಂದೇ ಸುಮ್ಮನೆ ಸೀರೆ ಸ್ಯಾರಿಗೆ ಹಿಡ್ಕೊಂಡು ಅಡ್ಡಾಡ್ತಿರ್ತಿಲ್ಲ ಹಿಂದಿಂದ. ಯಾರವಳು? ಅರ್ಧಾಂಗಿ ಅಂತೇಳು ಮಂಗನ ಮಗನ. ಯಾರವಳು? ಎಲ್ಲಿಂದ ಬಂದವಳು? ಅಂತರ್ಪಟ ಬೀಳೋ ಮೊದಲು ನಮ್ಮ ಹಳೆ ಮದುವೆಗೆ, ಮದುವೆಯ ಹಳೆ ಮದುವೆಯ ಪದ್ಧತಿ ಪ್ರಕಾರ ಅಂತರ್ಪಟ ಕೆಳಗೆ ಬಿದ್ದ ಮೇಲೆನೇ ಗೊತ್ತಾಗೋದು ಇವಳು ನನ್ನ ಹೆಂಡತಿ ಹಿಂಗಿದ್ದಾಳ, ಇವ ನನ್ನ ಗಂಡ ಹಿಂಗಿದ್ದಾನ. ಹಿಂಗಾಗಿ ಕುಂಟು ಕುರುಡು ಕಿವುಡು ಎಲ್ಲ ನಡೀತಿದ್ವು ಮದುವೆಗಳವ. ಯಾಕಂದ್ರೆ ಮುಂಚೆ ನೋಡೋದು ಬಿಡೋದೇ ಇದ್ದಿದ್ದಿಲ್ಲ ನೋಡ. ಹಾಗೆ ಕುರುಡಿನ ತಂದು ನಿಲ್ಲಿಸಿದ್ರೆ ಏನು ಗೊತ್ತಾಗ್ತದೆ? ಅಂತರ್ಪಟ ಸುಮುಹೂರ್ತೆ ಸಾವಧಾನ ಎಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ. ಎಂ ಬ್ರಹ್ಮ ವರುಣೇಂದ್ರ ಮದುವೆ ಅಂತರ್ಪಟ ಬೀಳುವಾಗ ಮಂಗಳ ಸೂಚನೆ ಹೇಳ್ತಾರೆ. ಹಾ, ನಿಜವಾಗಿಯೂ ಯಾರು ಬೇರಲ್ಲ, ವಿನಾಯಕ್ ಭಟ್ರು. ಎಷ್ಟು ಮಂಗಳ ಶ್ಲೋಕಗಳು ಎಷ್ಟೊಂದಿವೆ ಗೊತ್ತಾ? ಬೇಕಾದಷ್ಟು ಇವೆ ಮಂಗಳ ಶ್ಲೋಕಗಳು. ದೇವಿ ಮೇಲಿವೆ, ಶಿವನ ಮೇಲಿವೆ, ಕೃಷ್ಣನ ಮೇಲಿವೆ, ರಾಮ ಮೇಲೆ. ಅವ ಮಂಗಳ ಶ್ಲೋಕ ಹೇಳ್ಬೇಕಪ್ಪ, ಅವೆಲ್ಲ ಬಿಟ್ಬಿಟ್ಟು. ಹಾ, ವಿವಾಹ ಅಷ್ಟಕ್ಕೆ ತುಂಬಾ ಚೆನ್ನಾಗಿದೆ. ಯಾವ ವಿವಾಹ ಅಷ್ಟಕ್ಕೆ? ಸೋ ಈ ಆ ಅಂತರ್ಪಟ ಕೆಳಗೆ ಬೀಳೋ ಪೂರ್ವದಲ್ಲಿ ಅವಳು ಯಾರು, ನೀನು ಯಾರು? ಅದು ಬಿದ್ದ ತಕ್ಷಣನೇ ಅರ್ಧಾಂಗಿ, ನಾನು ಅರ್ಧಾಂಗ, ಅವಳು ಅರ್ಧಾಂಗಿ, ಏಳೇ ಜನ್ಮಕ್ಕೆ. ಏಳ ಏಳ ಏಳೇಳು ಜನ್ಮಕ್ಕಂದ್ರೆ ಎಷ್ಟಾಯ್ತು? ಒಂದು ಜನ್ಮಕ್ಕೆ ತ್ರಿವಳಿ ತಲಾಕ್, ಏಳು ಜನ್ಮದ್ದಂದ್ರೆ ಎಷ್ಟಾಯ್ತು? 21 ಸಲ ತಲಾಕ್ ಕೊಟ್ಟರೆ 7 ಜನ್ಮದ ಋಣ ಮುಗೀತು. ನಾವು ಏನ್ರಿ ತೇ ಕಾಂತ ಕಾ? ಯಾರು ನನ್ನ ಹೆಂಡತಿ, ನನ್ನ ಹೆಂಡತಿ ಅಲ್ಲಿ ಯಾರು ಇವಳು ನಿನ್ನ ಹೆಂಡತಿ? ರಾಘವೇಂದ್ರ ಸ್ವಾಮಿಯ ಅನುಗ್ರಹದಿಂದ ಅವನ್ ಯಾಕೆ ತರ್ತಾರೋ ರಾಘವೇಂದ್ರ ಸ್ವಾಮಿನ ಗೊತ್ತಿಲ್ಲ, ಮದುವೆ ಅಂದ್ಕೊಂಡು ರಾಘವೇಂದ್ರ ಸ್ವಾಮಿನೂ ತರ್ತಾರೆ. ರಾಘವೇಂದ್ರ ಸ್ವಾಮಿ ಅನುಗ್ರಹದಿಂದ ನಮ್ದು ಮದುವೆ ಫಿಕ್ಸ್ ಆಯ್ತು. ಹೌದಪ್ಪ, ಅವಳ ಊರು ಯಾವುದು? ಬಳ್ಳಾರಿ. ನಿನ್ನ ಊರು ಯಾವುದು? ಹುಬ್ಬಳ್ಳಿ. ಎಲ್ಲಿ ಬಳ್ಳಾರಿ, ಎಲ್ಲಿ ಹುಬ್ಬಳ್ಳಿ? ಅವ್ರ ಭಾಷಾ ಏನು? ತೆಲುಗು ಕನ್ನಡ ಮಿಕ್ಸ್. ನಿನ್ನ ಭಾಷಾ ಏನು? ಉತ್ತರ ಕರ್ನಾಟಕ ಧಾರವಾಡ ಕನ್ನಡ. ಅವ್ರ ಸಂಸ್ಕಾರ ಏನು? ನಿನ್ನ ಸಂಸ್ಕಾರ ಏನು? ಅವರ ನಡವಳಿಕೆಗಳು, ಆಚರಣೆಗಳೇನು? ನಿನ್ನ ನಡವಳಿಕೆ, ಆಚರಣೆಗಳೇನು? ಅವರ ಹಬ್ಬಗಳೇನು? ನಿನ್ನ ಹಬ್ಬ ಎಲ್ಲ ಒಂದಕ್ಕೊಂದು ಭಿನ್ನ. ಆದರೂ ಅವಳು ನನ್ನ ಹೆಂಡತಿ ಅಂತ ತಗೋತೀಯಲ್ಲ, ಇದು ಮಾಯಾ ಅಲ್ಲದೆ ಇನ್ನೇನಾಗುತ್ತೆ? ಮದುವೆ ಮುಂಚಿನವರೆಗೂ ಅವಳು ಯಾರು ಅಂತ ನಿನಗೆ ಗೊತ್ತೈತಿಲ್ಲ. ನಿನಗೆ ಗೊತ್ತದೇನು ಅವಳ ಸ್ವಭಾವಗಳು, ಅವಳ ಅವಳ ನಡವಳಿಕೆಗಳು ಎಲ್ಲ ಗೊತ್ತವೇ ನಿನಗೆ? ನಿಂದ ಅವಳಿಗೆ ಗೊತ್ತದೇನು? ಏನೂ ಇಲ್ಲ. ಲೈಫ್ ಲಾಂಗ್ ಅದೇನು ನನ್ನ ವಿಷ ಕುಡಿಯೋದೇ ಕುಡಿಯೋದು ಹಂಗೆ ದಿವಸನು. ಬ್ರಹ್ಮಚಾರಿಗಳು ಕೂತ್ಕೊಂಡಾರ ಮಾತಾಡಿಗೆ ಮಜಾ ಬರ್ತದೆ. ಬರೇ ಗೃಹಸ್ಥರು ಕೂತ್ಕೊಂಡ್ರೆ ನಾವು ಹಿಂಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಸ್ವಲ್ಪ ಸ್ಮೂತ್ ಆಗ್ತೀವಿ. ಇವ್ರು ಕೂತ್ಕೊಂಡು ಹಿಂಗೆ ಮಾತಾಡಿದ್ರೆ ನಾಳೆ ನಿರ್ಣಯ ನೋಡಿ, ಯಾರಿಗೆ ಬೇಕು ಬಿಡೋ ಮರೆಯ ಮದುವೆ. ಕಾಂತ ಕಸ್ತೆ ಪುತ್ರ, ಏನು ಮಗ ಅಂತೀಯ? ಯಾರು ನೀವು? ಹಂಗೇನು ಮಗ ಯಾರು ನೀವ? ಏನಂತಾರೆ, ಪರ್ಜನ್ಯಾದ ಅನ್ನ ಸಂಭವ. ಕಥಂ ಪರ್ಜನ್ಯ ಭವತಿ? ಯಜ್ಞಾತ್ ಭವತಿ ಪರ್ಜನ್ಯ. ಯಜ್ಞ ಹೇಗೆ ನಡೀತದೆ? ಬ್ರಹ್ಮ ಉದ್ಭವಂ, ಬ್ರಹ್ಮಾಕ್ಷರ ಸಮುದ್ಭವಂ. ಸೊ ನೀನು ಹುಟ್ಟುವ ಪೂರ್ವದಲ್ಲಿ ಏನಾಗಿದ್ದಿ? ಅನ್ನ. ಅನ್ನದ ಪೂರ್ವದಲ್ಲಿ ಏನಾಗಿದ್ದಿ? ಮಣ್ಣು. ಇಲ್ಲೊಂದು ಮಣ್ಣಿನ ಮುದ್ದಿ, ಇಲ್ಲೊಂದು ಮಣ್ಣಿನ ಮುದ್ದಿ, ಅಲ್ಲೊಂದು ಮಣ್ಣಿನ ಮುದ್ದಿ, ಇಲ್ಲೊಂದು ಮಣ್ಣಿನ ಮುದ್ದಿ, ಅಂತರಪಟ ಹಿಡ್ಕೊಂಡಾರೆ. ಇದೊಂದು ಮಣ್ಣಿನ ಮುದ್ದಿ, ಇದೊಂದು ಮಣ್ಣಿನ ಮುದ್ದಿ, ಅಂತರಪಟ ಬಿಡ್ತಾರೆ. ಈ ಮಣ್ಣಿನ ಮುದ್ದಿ ಅಂತದ ನೀನೇ ನಾನು, ಇದಂತದ ನಾನೇ ನೀನು, ಎರಡು ಏನು? ಇವು ಎರಡಕ್ಕೂ ಒಂದು ಸಣ್ಣ ಮುದ್ದಿ ಹುಡ್ತದ, ಅದು ಪುತ್ರ. ಯಾವುದ್ರಿ ಯಾವುದ್ರಿ ಯಾವ್ದು ಮಾತಾಡ್ತೀರಿ? ಕೇಳ್ಕೊಡ್ರಿ ಮಂಜುನಾಥ್ ಅವ್ರ, ಓಂ ನಮ ಶಿವಾಯ, ಎಲ್ಲ ಚೆನ್ನಾಗಿ ಕೇಳಿಸ್ಕೊಡ್ರಿ. ಕಷ್ಟೆ ಪುತ್ರ, ಏನ್ ತೋರಿಸ್ತಾರ, ಏನ್ ಹಿಡ್ಕೋತಾರ, ಪ್ರೊಫೈಲ್ ಆಗೋದು ನೋಡ್ತಾರೆ, ಹಿಂಗ ಹಿಡ್ದಿರ್ತಾರ, ಅದು ಹಿಂಗ ಹಿಡ್ದ ನಗ್ತಿರ್ತೇನೆ ನಾನು, ಏನ್ ನಡ್ದಪ್ಪ ಇವ್ರು? ಏನ ಅದು ನಕ್ಕಿದ್ದು ಒಂದು ಫೋಟೋ, ಹತ್ತಿದ್ದು ಒಂದು ಫೋಟೋ, ಕೈ ಎತ್ತಿದ್ದೊಂದು ಫೋಟೋ, ಕ್ಯಾಪ್ ಹಾಕಿದ್ದೊಂದು ಫೋಟೋ, ಕ್ಯಾಪ್ ತೆಗೆದ್ದು ಒಂದು ಫೋಟೋ, ತಲೆ ಮೇಲೆ ಕೂತಿದ್ದು, ಅಪ್ಪನ ತಲೆ ಮೇಲೆ ಕೂತಿರ್ತದೆ ಅದೊಂದು ಫೋಟೋ, ಹೆಗಲ ಮೇಲೆ ಕೂತಿದ್ದೊಂದು ಫೋಟೋ, ಕೈಯಾಗಿ ಎತ್ಕೊಂಡಿದ್ದೊಂದು ಫೋಟೋ, ಕಾಲು ಹಿಂಗೆ ಉಲ್ಟಾ ಮಾಡಿರ್ತದೆ ಅದೊಂದು ಫೋಟೋ. ಅಯ್ಯಯ್ಯೋ ಎಷ್ಟು ಅವು, ಹಂಗೆ ಎಷ್ಟು ಅಭಿಮಾನ ಆ ಮಗು ಮೇಲೆ. ಅಯ್ಯೋ ರಾಮ, ಎಲ್ಲಿ ಮೊನ್ನೆ ಗೊತ್ತಾರೆ ಸೆಲ್ಫಿ ಸೆಲ್ಫಿ ಸ್ವಾಮೀಜಿ ಸ್ವಾಮೀಜಿ ಸೆಲ್ಫಿ ಸೆಲ್ಫಿ ಸೆಲ್ಫಿ ಓಡಿ ಬಂದ್ರಿ, ಎಲ್ಲಿ ಗೊತ್ತಲ್ಲ. ಹಾ ತಗೊಳಪ್ಪ ಅಂತಂದ್ರೆ, ನಮ್ಮ ಜೊತೆ ಇನ್ನಿಬ್ರು ಇದ್ರು, ಅವ್ರು ನಿಲ್ಲಿಸ್ಕೊಂಡು ಮಧ್ಯಾಹ್ನ ನಿಲ್ಲಿಸಿ ಸೆಲ್ಫಿ ತಗೊಂಡ್ರು. ಅಷ್ಟೊಳಗೆ ಏನಾಗ್ಬಿಡ್ತು ಅಂದ್ರೆ, ಒಬ್ಬನ ಯಾವನ ಹಿಂಗೆ ಅಡ್ಡ ಬಂದ್ಬಿಟ್ಟ, ಅಡ್ಡ ಬಂದ್ಬಿಟ್ಟು ಏ ಗೊತ್ತಾಗೋದಿಲ್ಲ ಅಂತ ಜನ ಸುರನ್ನ ನಾ ಪಾರಾಗ್ಬಿಟ್ಟು ಹೋಗಿ ನಡಿ ಹೋಗೋಣ. ಎಷ್ಟು ಮೋಹ ಮಕ್ಕಳ ಮೇಲೆ. ಐ ಡೋಂಟ್ ಥಿಂಕ್ ವಿ ನೀಡ್ ಆಲ್ ದಟ್. ಲವ್ ಇಸ್ ಡಿಫರೆಂಟ್, ಮೋಹ ಇಸ್ ಡಿಫರೆಂಟ್. ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮಗುವಿನಲ್ಲಿಯ ಪ್ರೀತಿ ಬೇರೆ, ಮಗುವಿನಲ್ಲಿಯ ಮೋಹ ಬೇರೆ. ಮಗುವಿನಲ್ಲಿಯ ಪ್ರೀತಿ ಅಂತಂದರೆ ತಾಯಿ ಹಾಲು ಕುಡಿಸ್ತಾಳೆ, ಇಂಜಿನಿಯರ್ ಆಗ್ಪ ಇಂಜಿನಿಯರ್ ಆಗ್ಪ ಇಂಜಿನಿಯರ್ ಆದ್ರೆ ಸಂತೋಷ ಆಗ್ತದೆ ಅಂತ ಹಾಲು ಕುಡಿಸ್ತಾಳೇನು. ನೀ ಶ್ರೀಮಂತ ಆಗಪ್ಪ ನೀನು ಶ್ರೀಮಂತ ಆಗಪ್ಪ, ಧನವಂತನಾಗಪ್ಪ ಧನವಂತನ, ಬುದ್ಧಿವಂತನಾಗಪ್ಪ. ತಾಯಿ ಹಾಲು ಕುಡಿಸುವ ಆ ವಯಸ್ಸಿನಲ್ಲಿ ತಾಯಿಯು ಏನನ್ನೂ ಅಪೇಕ್ಷಿಸದೆ ಆ ಮಗುವಿಗೆ ಹಾಲನ್ನು ಕುಡಿಸ್ತಾಳೆ. ತಾಯಿಯಲ್ಲಿ ಏನೂ ನಿರೀಕ್ಷೆಗಳಿಲ್ಲ. ಯಾರ ಬಗ್ಗೆ? ಮಗುವಿನ ಬಗ್ಗೆ. ಮಗುವಿನಿಂದ ಏನೂ ಅಪೇಕ್ಷೆಗಳನ್ನು ಇಟ್ಕೊಂಡಿಲ್ಲ. ಆದರೂ ತನ್ನ ಕರ್ತವ್ಯ ತಾನು ಮಾಡ್ತಾಳೆ, ಹಾಲು ಕುಡಿಸ್ತಾಳೆ. ಇದಕ್ಕೆ ಪ್ರೀತಿ ಅಂತ, ಇದು ಶುದ್ಧ ಪ್ರೀತಿ. ಆ ಮಗು ಕೂಡ ಹಾಲು ಕುಡಿತದೆ, ಅದು ಇಷ್ಟು ರಿಲ್ಯಾಕ್ಸ್ ಆಗಿರ್ತದೆ. ಯಾಕಂದರೆ ಅದಕ್ಕೆ ಏನು ಬೇಕಾಗಿತ್ತು ಅದು ಸಿಕ್ಕಿಬಿಡ್ತು, ಆಹಾರ ಬೇಕಾಗಿತ್ತು ಆಹಾರ ಸಿಕ್ಕಿಬಿಡ್ತು, ರಿಲ್ಯಾಕ್ಸ್ ಆಗಿರ್ತದೆ. ಈ ಶುದ್ಧ ಪ್ರೀತಿಯೊಳಗೆ ಏನಾಗ್ಬಿಡ್ತದೆ, ಹಾಲು ಕುಡಿತಾ ಕುಡಿತಾ ಮಗು ಮಲ್ಕೊಂಡ್ಬಿಡ್ತದೆ. ಕುಡಿಸ್ತಾ ಕುಡಿಸ್ತಾ ತಾಯಿಯನ್ನು ನಿದ್ದೆ ಮಾಡ್ತದೆ. ಆ ನಿದ್ರೆನೇ ತೋರಿಸ್ತದೆ ಇಬ್ಬರಲ್ಲಿಯೂ ಯಾವ ನಿರೀಕ್ಷೆಗಳು ಇಲ್ಲ. ಆ ನಿದ್ರೆನೇ ತೋರಿಸ್ತದೆ ಇಬ್ಬರು ಎಷ್ಟು ಶುದ್ಧ ಪ್ರೀತಿಯಿಂದ ಕುಡಿದವರಾಗಿದ್ದಾರೆ. ಅದೇ ಮಗು 4 ತಿಂಗಳ 6 ತಿಂಗಳ 8 ತಿಂಗಳಾಗ್ತದೆ. ಹೇಳಪ್ಪ ನಿನ್ನ ಹೆಸರು ಹೇಳು, ಹೇಳು ನಿನ್ನ ಹೆಸರು ಹೇಳು. ಏ ಹಂಗೆ ಯಾಕೆ ಮುಖ ಮಾಡ್ತೀಯ, ಹೇಳು ನಿನ್ನ ಹೆಸರು ಹೇಳು ಹೇಳು. ಅದಕ್ಕೇನು ಗೊತ್ತು ಪಾಪ, ಈಗ ನಿರೀಕ್ಷೆ ಅದನ್ನೋ ನಿರೀಕ್ಷೆ ಇಲ್ಲ ತಾಯಿ ಹತ್ರ. ಆಮೇಲೆ ಬಂದವ್ರು ಹೇಳು ಹಿಂಗೆ ಮಾಡ್ತಾನೆ ನೋಡ್ರಿ, ಹೆಸರು ಹೇಳಿದ್ರೆ ಹೇಳಂಗೆ ಇಲ್ಲ. ಹಾಂ ನಾವು ಹೇಳಬೇಕು, ಅವನು ಹೇಳಂಗಿಲ್ಲ. ಮಕ್ಕಿನ ಕೋಡಿ ಏನು ಮಾಡ್ತದೋ ಏನು, ಹಿಂಗೆ ಬೆಳೀತೀವಿ. ಎಷ್ಟೆಷ್ಟು ನಿರೀಕ್ಷೆಗಳು ಅಪೇಕ್ಷೆಗಳು ಬೆಳೀತಾ ಹೋಗ್ತವೆ ಅಷ್ಟು ನಿರಾಶೆಗಳು ಆಮೇಲೆ ನೋವುಗಳು ಆಘಾತಗಳು ಅವಮಾನಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಇವೆಲ್ಲ ಹೊರಗಿನಿಂದ ಆಗೋದಿಲ್ಲ, ನಾವು ಇಟ್ಟುಕೊಂಡಿರುವ ನಿರೀಕ್ಷೆಗಳು ಮತ್ತು ಅಪೇಕ್ಷೆಗಳಿಂದಾಗಿ ಇವು ಸೈಡಿಗೆ ಉಟ್ಕೋತಾವೆ ಇವೆಲ್ಲ. ಹೇಗೆ ಆ ಮಗುವಿನಲ್ಲಿ ಈಗೋ ಬೆಳೀತಾ ಬೆಳೀತಾ ಹೋಗ್ತದೆ, ಹಾಗೆ ಆ ಶುದ್ಧ ಪ್ರೀತಿ ಏನಾಗ್ತದೆ, ಕಡಿಮೆ ಆಗ್ತಾ ಹೋಗ್ತದೆ. ಇಲ್ಲದೆ ಹೋದರೆ ಪ್ರೀತಿ ಭಾರಿ ಶುದ್ಧ ಇರ್ತದೆ. ಏನು ಏನು ನಿರೀಕ್ಷೆನೇ ಇಲ್ಲ ಅಂದರೆ ಇನ್ನೇನಾಗಬೇಕಾಗಿದೆ, ಏನು ಅಪೇಕ್ಷೆಗಳೇ ಇಲ್ಲ ಅಂತಂದರೆ ನಿನಗೆ ಯಾವ ನೋವುಗಳು? ತಾಯಿ ಕಳ್ಕೊಂಬಿಡ್ತಾಳೆ. ಹೀಗಾಗಿ ಚೆಂದಾಗಿ ಬೆಳೆಸಿದ ಶುದ್ಧ ಪ್ರೀತಿಯಿಂದ ಬೆಳೆಸಿದ ಆ ಮಗುನೇ 2 ವರ್ಷ 3 ವರ್ಷ 4 ವರ್ಷ ಏನು ಹುಟ್ಟಿದೆಯೋ ನೀನು, ಏನೋ ಹಿಂಗೆ ಮಾಡಿದರೆ ಹಂಗೆ ಮಾಡಿದ್ರೆ ಏನೋ ಹಿಂಗೆ ಮಾಡಿದ್ರೆ ಏನೋ ಅಂತ ತಿವಿದು ತಿವಿದು ಮಾತಾಡ್ತಿರ್ತಾರೆ ಆ ಮಕ್ಕಳಿಗೆ. ಅವಕ್ಕೆ ಗೊತ್ತಾಗೋದಲ್ಲ ಯಾಕೆ ನಮ್ಮ ವಿಷಯಕ್ಕೆ ತಳ ಗೊತ್ತೇ ಇಲ್ಲ, ನಾನು ಏನು ತಪ್ಪು ಮಾಡೀನಿ. ಯಾಕೆ ಅದು ಪ್ರೀತಿನೂ ಶುದ್ಧ ಅದ, ಅದರಲ್ಲಿ ಇನ್ನೂ ಈಗೋ ಇಲ್ಲ, ಈಗೋ ಇನ್ನೂ ಬಲ್ತಿಲ್ಲ. ಆ ಮಗುಗೂ ಯಾವಾಗ ಈಗೋ ಬಲಿತದೆ, ರಾಕ್ಷಸಿ ಇದ್ದಿ ನೋಡು ನೀನೇ ನಮ್ಮ ಅವು ಇನ್ನೇ ಎಲ್ಲರೇ, ಯಾರಿಗೆ ಬೈಯೋದು? ಈಗ ಚೆನ್ನಾಗಿ ಈಗೋ ಬಲ್ತದಂತಾಯ್ತಿಲ್ಲ. ಅರ್ಥ ಆಯ್ತು ನಮಗೆ, ಪ್ರೀತಿಗೂ ಮೋಹಕ್ಕೂ. ಅದ ನಂತರ ಏನು ಶುರು ಆಯಿತು ಅದಷ್ಟು ಮೋಹ. ತಪ್ಪು ತಿಳ್ಕೊತಾರೆ ತಂದೆ ತಾಯಿಗಳು, ನಾವು ಮಕ್ಕಳನ್ನ ಪ್ರೀತಿಸ್ತಾ ಇದ್ದೀವಿ ಅಂತೇಳಿ. ಮಕ್ಕಳನ್ನ ಪ್ರೀತಿಸ್ತಾ ಇಲ್ಲ, ಮಕ್ಕಳನ್ನ ಮೋಹಿಸ್ತಾ ಇದ್ದಾರೆ. ಮಕ್ಕಳನ್ನ ಯಾರು ಪ್ರೀತಿಸೋದಿಲ್ಲ, ಮೋಹಿಸ್ತಾ ಇದ್ದಾರೆ. ಹೀಗಾಗಿ ಮಕ್ಕಳ ಬಗ್ಗೆ ದುಃಖ ಪಡ್ತಾರೆ, ಹಿಂಸೆ ಪಡ್ತಾರೆ, ನಿರಾಶೆಗೊಳ್ತಾರೆ. ಯಾಕೆ? ಪ್ರೀತಿ ಇದ್ರೆ ಹಂಗಾಗೋದಿಲ್ಲ. ಯಾವ ಕೂಸು ಬಂದು ದಡ ದಡ ದಡ ಅಪ್ಪನ ಮೈ ಮೇಲೆಲ್ಲ ಹತ್ತಿ ಬಿಡ್ತದೆ, ಕಾಲು ಜೀಟ್ ಕೊಟ್ಟು ಕೊಟ್ಟು ಕೊಟ್ಟು ಹತ್ತಿ ಬಿಡ್ತದೆ. ಒದಿತೇಲಲ್ಲ ಏ ಮಗನ ಅಂತ ಅಪ್ಪ ಅಂತಾನೇನು. ಒದ್ರೂ ಚಂದ, ನೀನು ಹತ್ತರೂ ಚಂದ, ನೀನು ನಕ್ಕರೂ ಚಂದ, ನೀ ಕಂಕಳಲ್ಲಿ ಕೂತ್ಕೊಂಡ್ರು ಚಂದ, ನನ್ನ ತಲೆ ಮೇಲೆ ಕೂತ್ಕೊಂಡ್ರು ಚಂದ, ಪಟ ಪಟ ತಲೆಗೆ ಹೊಡೆದ್ರು ಚಂದ. ಯಾಕೆ? ಏನು ನಿರೀಕ್ಷೆಗಳಿಲ್ಲ. ಅದೇ ಪ್ರೀತಿ ಯಾಕೆ ಕಂಟಿನ್ಯೂ ಆಗೋದಿಲ್ಲ? ನಿರೀಕ್ಷೆ, ಅಪೇಕ್ಷೆ. ಅದಕ್ಕೆ ಕಾತೆ ಕಾಂತ ಕಸ್ತೆ ಪುತ್ರ, ಮಣ್ಣು ಮಣ್ಣಿನ ಜೊತೆ ಮದುವೆ ಮಾಡಿಕೊಂಡ್ರೆ ಇದು ವಿಚಿತ್ರ ಅಲ್ವಾ? ಸಂಸಾರೋ ಯಮ ಅತೀವ ವಿಚಿತ್ರ, ಅಯಂ ಸಂಸಾರವ ಅತೀವ ವಿಚಿತ್ರ. ಹಂಗಾದ್ರೆ ಏನು ಮಾಡಂತೀರಾ? ಕಸ್ಯ ತ್ವಂ ಕಃ ಕುತಃ ಆಯಾತಃ, ನೀನಾರು, ನೀ ಎಲ್ಲಿಂದ ಬಂದು ನಿನ್ನ ಬರುವಿಕೆ ಹೊಂದ ಉದ್ದೇಶ ಏನು, ಅದನ್ನು ಚಿಂತನೆ ಮಾಡು. ನೀನಾರೆಲ್ಲಿಂದಿಲ್ಲಿಗೆ ಬಂದೆ ಎಂಬುದ ಚಿಂತಿಸು ಸೋದರ. ಎಷ್ಟು ಚಂದ. ಸತಿ ನಿನಗಾರು ಸುತ ನಿನಗಾರು ಹೇಳಿ, ಸತಿ ನಿನಗಾರು ಸುತ ನಿನಗಾರು, ಅತಿ ವೈಚಿತ್ರ್ಯದ ಸಂಸಾರವಿದು, ಅತಿ ವೈಚಿತ್ರ್ಯದ ಸಂಸಾರವಿದು. ನೀನಾರೆಲ್ಲಿಂದಿಲ್ಲಿಗೆ ಬಂದೆ, ನೀನಾರೆಲ್ಲಿಂದಿಲ್ಲಿಗೆ ಬಂದೆ ಎಂಬುದ ಚಿಂತಿಸು ಸೋದರನೇ, ಎಂಬುದ ಚಿಂತಿಸು ಸೋದರನೇ. ಆ ಭ್ರಾತಃ ಅದಲ್ಲ, ಏನು ಭ್ರಾತಃ ಇದೆಯಲ್ಲ, ಅದರ ನಡುವ ಒಂದು ಸೊನ್ನೆ ಕೊಟ್ಬಿಡ್ರಿ, ಭ್ರಾಂತ. ಏನಾಗ್ತದೆ ಅರ್ಥ? ಉಚ್ಚ. ನೀನ ತತ್ವಂ ಚಿಂತಯ ತದಿಹ ಭ್ರಾಂತ, ಭ್ರಾಂತ ತಪ್ಪೇನಿಲ್ಲ, ಭ್ರಾತ ತಪ್ಪೇನಿಲ್ಲ. ಅವ ಇರೋದ ಹುಚ್ಚ, ಹುಚ್ಚನನ್ನು ಹುಚ್ಚ ಅಂತ ಅನ್ನದೇ ಹೋದ್ರೆ ಏನ್ ಅಂದ್ರೆ ಏನ್ ತಪ್ಪದ? ಯಾರಿಗೆ ದುಃಖ ಆಗ್ತದೆ? ಮತ್ತೆ ಹುಚ್ಚ ಯಾಕೆ ಆಗಬೇಕಮ್ಮ? ಎಂಬುದ ಚಿಂತಿಸು ಸೋದರನಿ. ಚೆನ್ನಾಗಿ ಅದ್ರ ಬಗ್ಗೆ ವಿಚಾರ ಮಾಡಪ್ಪ. ಹುಚ್ಚ ಮೂರ್ಖ ಏನ್ ಮಾಡಿ, ಹೆಂಗ್ ವಿಚಾರ ಮಾಡ್ಲಿ? ಯಾರು ಹೇಳ್ಕೊಡ್ಬೇಕು ನಮ್ಗೆ ವಿಚಾರ? ಜಿಜ್ಞಾಸ ಮಾಡಿದವ್ರು ಈಗ ವಿಶಾಲವಾಗಿದೆ. ಏನು ಚಿಂತೆ ಮಾಡಬೇಡ. ಸತ್ಸಂಗತ್ವೇ ನಿಸ್ಸಂಗತ್ವಂ, ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತ ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ. ಅದು ಹೇಗೆ ಬರ್ತದೆ? ಸತ್ಸಂಗತ್ವದಿ ನಿಸ್ಸಂಗತ್ವವು, ನಿಸ್ಸಂಗತ್ವದಿ ನಿರ್ಮೋಹತ್ವವು, ನಿರ್ಮೋಹತ್ವದಿ ನಿಶ್ಚಲತತ್ವವು, ನಿಶ್ಚಲತತ್ವದಿ ಜೀವನ್ಮುಕ್ತಿ, ನಿಶ್ಚಲತತ್ವದಿ ಜೀವನ್ಮುಕ್ತಿ. ಗೋವಿಂದನ ನೆನೆ ಗೋವಿಂದನ, ಈ ಭಜಗೋವಿಂದ ಇದು ಇದನ್ನೇ ನೀವು ಸಕ್ಸಸ್ಫುಲ್ ಆಗಿ ಪ್ರವಚನ ಮಾಡಿ ಜನರ ಮನಸ್ಸನ್ನು ಕಿಂಚಿತ್ ರಂಜಿಸ್ಬೇಕು, ಕಿಂಚಿತ್ ಜನರಿಗೆ ತಿಳುವಳಿಕೆ ಕೊಡಬೇಕು, ಕಿಂಚಿತ್ ಪಾಠ ಮಾಡಿಸ್ಬೇಕು, ವೇದಾಂತದ ರುಚಿ ತೋರಿಸ್ಬೇಕು. ಈ ನಾಲ್ಕು ಭಾಗದಲ್ಲಿ ಭಜಗೋವಿಂದಂ ಟೆಕ್ಸ್ಟ್ನಲ್ಲಿ ಪಾಸ್ ಆದರೆ ಅಂತಂದರೆ ನೀವು ಯಾವ ಬೇಕಾದ ಟೆಕ್ಸ್ಟನ್ನು ಜನರನ್ನು ಗೆಲ್ತೀರಿ. ಯಾಕಂದರೆ ಈ ಟೆಕ್ಸ್ಟ್ ಹಿಂಗದಲ್ಲ, ಹಾಡಲಿಕ್ಕೂ ಚಂದ, ಅರ್ಥ ಮಾಡ್ಕೊಳ್ಳಿಕ್ಕೂ ಚಂದ. ನಾವೆಲ್ಲ ಭಜಗೋವಿಂದಂ ಶುರು ಮಾಡಿದ್ದು, ಮೊಟ್ಟ ಮೊದಲನೇ ನಾನು ಉಪನ್ಯಾಸ ಮಾಡಿದ್ದು ಭಜಗೋವಿಂದಂ ಪವೈ ಗಾರ್ಡನ್ದೊಳಗೆ ನಾನು ಉಪನ್ಯಾಸ ಮಾಡಿದ್ದೆ. 8 ಜನ 10 ಜನ ಕೂತಿದ್ರು. ಆ ಕುಲಕರ್ಣಿಯವರ ಸವಿತಾ ಕುಲಕರ್ಣಿಯವರ ಇಂದುಮತಿಯವರ ಮನೆಯವರು ಇವತ್ತಿಗೂ ಅವರೆಲ್ಲರೂ ಸ್ಟೂಡೆಂಟ್ ಆಗಿ ಎಲ್ಲರೂ ವೇದಾಂತ ಮಾರ್ಗದಲ್ಲೇ ಇದ್ದಾರೆ, ಖುಷಿ ಪಡ್ತಾರೆ. ಪದ್ಮಿನಿ ಅಂತ ಡೊನೇಷನ್ ಕಳಿಸ್ತಾರೆ. ಪದ್ಮಿನಿ ಕೇಶವನ್ ಅವ್ರ ಮನೆಯಲ್ಲಿ 7 ದಿವಸ ಮಾಡಿದ್ರು. ಇದು ಭಜಗೋವಿಂದ ಟೆಕ್ಸ್ಟ್ ಅದರೊಳಗೆ ಪಾಸ್ ಆಗಬೇಕು. ಮಾಡ್ತೇವ ಭಜಗೋವಿಂದಂ ಭಜಗೋವಿಂದಂ ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಶುಡ್ ಗೆಟ್ ದಿ ಪೀಪಲ್. ಜನ ಬರುದಿಲ್ಲ, ಜನಕ್ಕಿದು ಬೇಡ, ಆದರೆ ಅವ್ರು ಬರೋ ಹಾಗೆ ನಾವು ಮಾಡಬೇಕು. ನಾವು ನಾನಾ ಪ್ರಕಾರವಾದಂಥ ಟೆಕ್ನಿಕ್ಗಳನ್ನ ಯಾಕೆ ಉಪಯೋಗ ಮಾಡ್ತೀವಿ ಅಂತಂದರೆ ಹೆಗಾರು ಮಾಡಿ ಬರಲಿವು. ಹಾರ್ಮೋನಿಯಂ ತಗೋತೀವಿ, ಹಾಡ ಹಾಡ್ತೀವಿ, ಭಜನೆ ಹಾಡ್ತೀವಿ, ಬಂದವರಿಗೆಲ್ಲ ಪ್ರಸಾದ ಕೊಡ್ತೀವಿ, ಹೆಂಗಾರೇ ಮಾಡೋದು ಏನು ಒಟ್ಟಾರು ಬರಬೇಕು. ಪುಸ್ತಕ ಕೊಡ್ತೀವಿ, ಆಮೇಲೆ ಪ್ರತಿಫಲವಾಗಿ ಏನನ್ನೂ ನಿರೀಕ್ಷಿಸೋದಿಲ್ಲ, ಜೀರೋ ನಿರೀಕ್ಷೆ. 40 ವರ್ಷ ಇದೇ ಥರ ಜೀವನ ಮಾಡಿದೆ ನೋಡಿ, ಏನನ್ನೂ ಅಪೇಕ್ಷಿಸುವುದಿಲ್ಲ. ಶಾಸ್ತ್ರ ಮಾತಾ, ಶಾಸ್ತ್ರ ತಾಯಿ ಕೊಡ್ತಾರೆ ಅವಳಿಗೆ, ನಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಕೊಟ್ಟೆ ಕೊಡ್ತಾರೆ. ಅವತ್ತು ಕೊಡ್ತಾ ಇದ್ಲು, ಇವತ್ತು ಕೊಡ್ತಾರೆ, ಅದೇನು ಸಮಸ್ಯೆ ಇಲ್ಲ. ಸೊ ಇಷ್ಟು ಬೇಸಿಕ್ ಡಿಸಿಪ್ಲಿನ್ಗಳು ಇಟ್ಕೊಂಡ್ಬಿಟ್ರಿ ಅಂತಂದರೆ ಆದಷ್ಟು ಓಪನ್ ಜೀವನ ನಡೆಸ್ರಿ. ಓಪನ್ ಜೀವನ ಎಲ್ಲರ ಮಧ್ಯದಲ್ಲಿ ಓಪನ್ ಆಗಿರಿ. ಸೊ ಏನು ತೋರಿಸ್ತದೆ ಅಂತಂದರೆ ನಿಮ್ಮ ಒಳಗಿನ ಸ್ವಚ್ಛತೆ ತೋರಿಸ್ತದೆ, ಆಂತರಿಕ ಕ್ಲೀನ್ಲಿನೆಸ್ ತೋರಿಸ್ತದೆ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ. ಜೈ ಶ್ರೀ ದಯಾನಂದ ಜೀ. ನಾರಾಯಣ ನಾರಾಯಣ ನಾರಾಯಣ. ಓಂ ತತ್ಸತ್.